ಈ ವಿಷಯ ಕುರಿತು ಕಾರ್ಯಕ್ರಮವಿದ್ದು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77 2237074 77 2237048 2237048 ಎಸ್ಟಿಡಿ ಕೋಡ್ ಸಂಖ್ಯೆ 080 ಕೇಳಿ. ಆಗಸ್ಟ್ 20, 2025 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಎಲ್ಲ ನಮ್ಮ ರೈತ ಮಿತ್ರರಿಗೆ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಶರಣಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ಕೆಲವು ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟ್ಟಾಲಿ ಗ್ರಾಮದ ರೈತರು ಶರಣಪ್ಪ ಅನ್ನೋರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ ಅಂತ. ಶರಣಪ್ಪರೇ ನಮಸ್ಕಾರ. ನಮಸ್ಕಾರ ಸರ್. ಶರಣಪ್ಪರೇ, ನಿಮ್ಮ ಕೃಷಿ ಭೂಮಿ ಎಷ್ಟು ಎಕರೆ ಇದೆ? 15 ಇದೆ ಸರ್. ಹಾಂ, ಏನೇನು ಮಾಡ್ತೀರಿ ಶರಣಪ್ಪರೇ? ನಾವು ಸರ ಶೇಂಗಾ ಬೆಳಿತೀವ್ರಿ, ಮೆಕ್ಕೆಜೋಳ ಬೆಳಿತೀವ್ರಿ, ಸುರ್ಪಾನ ಬೆಳಿತೀವ್ರಿ, ಮತ್ತು ತರಕಾರಿ ಬೆಳಿತೀವಿ ಸರ್. ಓ, ಮತ್ತು ಸೀಡ್ಸ್ ಮಾಡ್ತೀವಿ ಸರ್ ನಾವು. ಹೌದಾ? ಸೀಡ್ಸ್. ಎಷ್ಟು ಜನ ಇದ್ದೀರಿ ನೀವು ಕೃಷಿ ಮಾಡ್ತಾ ಇರೋರು ನಿಮ್ಮ ಮನೆಯಲ್ಲಿ? ನಮ್ಮಲ್ಲಿ ಸರ 6 ಇದೀವಿ ಸರ್. ನಾವು ಅಣ್ಣ ತಮ್ಮಂದರು, ಅಣ್ಣ ತಮ್ಮಳವರು ಇಬ್ಬರು ಇದೀವಿ ಸರ್. ಓ, ನಮ್ಮ ಹೆಣ್ಮಕ್ಳು ಸರ್. ಕುಟುಂಬ ಎಲ್ಲ ಸೇರಿ 6 ಆಗ್ತೀರಿ? 6 ಸರ್. ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಇದ್ದೀರಾ? ಹ್ಞೂ ಸರ್, ಒಟ್ಟಿಗೆ ಇದೀವಿ ನಾವು. ಹದಿನೈದು ಎಕರೆ ಭೂಮಿ ನೀವಿಬ್ಬರು ಕೃಷಿ ಮಾಡ್ತಾ ಇದ್ರಿ? ಹ್ಞೂ ಸರ್, ಇಬ್ರು ಕಾಲ್ದ ಮಾಡ್ತೀವಿ. ಹಂಚಿಕೆ ಮಾಡ್ಕೊಂಡಿಲ್ಲ? ಇಲ್ಲ ಸರ್. ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತೀವಿ? ಒಟ್ಟಿಗೆ ಜೀವನ ಮಾಡಕತ್ತೀವಿ. ಕೂಡು ಕುಟುಂಬ ಒಳ್ಳೆಯದು. ಹ್ಞೂ ಸರ್. ಈಗ ನೀವು ನಿಮ್ಮ ಅನುಭವದ ಪ್ರಕಾರ ಯಾವ ಬೆಳೆ ನಿಮಗೆ ಒಟ್ಟು ಲಾಭ ತಂದು ಕೊಡುತ್ತೆ? ನಮ್ಗೆ ಸರ ಸುರ್ಪಾನ, ಮೆಕ್ಕೆಜೋಳ ಸರ್. ಮತ್ತು ಸೀಡ್ಸ್ ಒಂದು ಮಾಡ್ತೀವಿ ಸರ್ ನಾವು ಅದ್ರಾಗ. ಸಣ್ಣ ಪುಟ ಇದನ್ನು ಮಡ್ಕೊಂಡು ಸರ್, ಮೆಸ್ ಕಂಬ ಕಂಟೆ ಇಕ್ಕೊಂಡು ಸಣ್ಣಾಗಿ ಮಡ್ಕೊಂಡು ಆ ಮೆಸ್ ಒಂದಿಷ್ಟು. ಈಗ ಯಾವುದು ನಿಮಗೆ ಕಾಂಚನ? ಕಾಂಚನನ ಮೆಸ್ ಸರ್, ಸೀಡಿಂದ. ಸೀಡ್ಸಿಂದ ನಮ್ದು. ಹಾಂ ಹಾಂ. ಹಿಂದೆ ನೀವು ಏನು ಬೆಳೀತಾ ಇದ್ರಲ್ಲ ಅದಕ್ಕಿಂತ ಇದು ಚೆನ್ನಾಗಿದೆ ಸರ್, ದುಡ್ಡು ತಂದು ಕೊಡುತ್ತೆ. ಹ್ಞೂ ಸರ್, ಹಿಂದೆಲ್ಲ ನಾವು ಸಣ್ಣರಿಂದ ಅದ್ರಾಗ ಬಂದಿವಿ ಸರ್. ನಾವು ನಮ್ಮ ಅಪ್ಪವ್ರು ಅದ್ರಾಗ ಕೆಲಸ ಮಾಡ್ರೆ ನಮ್ಗೆ. ನಾವು ಮತ್ತೆ ಹಂಗಾಗಿ ನಮ್ಗೆ ಏನಿದೆ ಈಗ ಸೀಡ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದು ಯಾವಾಗಲಿಂದ ಸರ್? ನಾವು ಒಂದು 15-18 ವರ್ಷ ಸರ್ ನಾವು ಸೀಡ್ಸ್ ಮಾಡಿ ಸೀಡ್ಸ್ ಮಾಡೋಕತ್ತೆ. ಓಹೋ. ಯಾವ್ಯಾವ ಸೀಡ್ಸ್ ಮಾಡ್ತಾಯಿದ್ರಿ ನೀವು ಸರ? ಚಿಲ್ಲಿ ಸರ, ಟಮಾಟಿ ಸರ, ಕಲ್ಲಂಗಡಿ ಸರ, ಇಂಥವು ಪ್ಲಾಟು ಮಾಡ್ತೀವಿ ಸರ್ ನಾವು. ಈಗ ಸೀಡ್ಸ್ ಎಷ್ಟು ಅವಧಿಯ ಕೆಲಸ ಇದು? ಅದು ಸರ 4 ಅವಧಿ ಐತೆ ಸರ್ ಅದಕ್ಕೆ. ಎಲ್ಲ ಬೆಳೆಗೂ ಒಂದೇ ರೀತಿನಾ? ಹ್ಞೂ. ಟಮಾಟಿ 4 ಸರ, ಮೆಸ್ 4 ಸರ, ಕಲ್ಲಂಗಡಿ ಬರೇ 40 ದಿನ ಸರ್. ಅದು 40 ದಿನದ್ದು? ಹ್ಞೂ ಸರ್. ಓಹೋ. 40 ದಿನದಲ್ಲಿ ಪ್ಯಾಕೆಟ್ ಹಾಕಿ ಸರ, ಇನ್ನು 40 ದಿನದಲ್ಲಿ ಕಟ್ಟಿಂಗ್ ಆಗುತ್ತೆ ಸರ್. ಓ, 80 ದಿನದಲ್ಲಿ ಕಲ್ಲಂಗಡಿ ಸರ್. ಕಲ್ಲಂಗಡಿ. ಆಮೇಲೆ ಬೇರೆ ಏನು ಮಾಡಿಲ್ಲ ಸರ್, ನಾವು ಅವನ್ನ ಮಾಡ್ತೀವಿ. ಈಗ ಸೀಡ್ಸ್ ಪ್ರಕ್ರಿಯೆ ಶುರುವಾಗೋದು ಹೇಗೆ? ನನಗೊಂದಿಷ್ಟು ಸಣ್ಣ ಪುಟ್ಟ ಭೂಮಿ ಇದೆಯಪ್ಪ, ನಾನು ಸೀಡ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಏನು ಮಾಡಬೇಕು ಫಸ್ಟು ಸರ? ಹೊಲದಲ್ಲಿ ಸ್ವಲ್ಪ ನೀರು ಇರಬೇಕು ಸರ್ ಅದಕ್ಕೆ. ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ನೀರು? ಕಡೆಗೆ ನಾವು ಒಂದ ಸೀಡ್ಸ್ ಮಾಡ್ತೀವಿ ಅಂದ್ರೆ ಕಡೆಗೆ ಒಂದು 1.5 ನೀರು ಇರ್ಬೇಕು ಸರ್. 1.5 ನೀರು ಇದ್ರೆ ಸರ ಮತ್ತು ಚೆನ್ನಾಗಿ ಭೂಮಿ ಅದ ಮಡ್ಕೊಂಡು ಸರ, ಒಂದು ಈಗ ಮೆಸ್ ರೆಡಿ ಮಾಡ್ಕೊಂಡು. ಎಷ್ಟು ಸೈಜ್ ಭೂಮಿ ಸಾಕು ಸರ? 80-100 ಸರ. ಸಾಕಷ್ಟು ಸಾಕು ಸರ್, ಒಂದು ಮೆಸ್ ಮಾಡೋಕೆ 80-100 ಸಾಕು. ಅನ್ನ ಚೆನ್ನಾಗಿ ಗೊಬ್ಬರ ಗುಡಿ ಹಾಕ್ಯನ್ ಸರ, ಬ್ರೆಡ್ ಮಾಡ್ಕೊಂಡು ಸರ, ಸೀಟ್ ಹಾಕ್ಯನ್ ಸರ, ಅಗಿ ಹಚ್ಬೇಕು ಸರ. ಆಮ್ಯಾಕ ನಮ್ಗೆ ಎಣ್ಣೆ ಮುಂದೆ ಸ್ವಲ್ಪ ದಿವಸ 20-15 ದಿನದಾಗ ಮುಂದಾಗ ಎಣ್ಣೆ ಔಷಧ ಗೊಬ್ಬರ ಕೊಟ್ಕೊಂತ ಹೋದಾಗಲಿ ಸರ, 2.5-3 ತಿಂಗಳಿಗೆ ಕ್ರಾಸಿಂಗ್ ಚಲೋ ಸರ. ಚಲೋ ಆಗ್ತೈತೆ. ಹ್ಞೂ ಸರ್. ಈಗ ಅದಕ್ಕೆಲ್ಲ ಏನೇನು ಖರ್ಚು ಬರುತ್ತೆ ಶರಣಪುರ ಸರ್? ಖರ್ಚು ಎಣ್ಣೆ ಗೊಬ್ಬರ ಸರ್, ಎಣ್ಣೆ ಗೊಬ್ಬರ ಆಳು ಮೇಂಟೈನ್ ಸರ್. ಆಳು ಬೇಕು ಸರ್ ಅದಕ್ಕೆ. ಒಬ್ರು ನಾವ ಮನೆಯವ್ರ ನಾವ ಮಾಡ್ಬೇಕನ್ನೋದು ಆಗಲ್ಲ ಸರ್ ಅದ್ರಾಗ. ಆಗಲ್ಲ ಆಗಲ್ಲ ಸರ್. ಓಹೋ. ಒಂದು ಕನಿಷ್ಠ ಒಂದು ಮೆಸ್ ಮಾಡ್ತೀವನ್ ಸರ್, 15-20-25 ಜನ ಬೇಕು ಸರ್ ಅದಕ್ಕೆ. ಮೆಸ್ ಮಾಡ್ಬೇಕು, ಮೆಸ್ ಕ್ರಾಸಿಂಗ್ ಕೊಡ್ಬೇಕಾದ್ರೆ 20 ಜನ ಬೇಕು ಸರ್. ಲೇಬರ್ಗಳು ಲೇಬರ್ಗಳು ಬೇಕು ಸರ್, 20-25 ಜನ ಸರ. ಒಂದು ತಿಂಗಳ ಮಟ್ಟ ಅವಧಿ ಕಟ್ತೀವಿ ಸರ್. ಅಂದ್ರೆ ನಿಮ್ಮಲ್ಲಿ ಎಲ್ಲ ಲೇಬರ್ಸ್ ಸಿಗ್ತಾರಾ? ಹಾಂ ಸಿಗ್ತಾರೆ ಸರ್. ಮತ್ತು ಹಳ್ಳಿಯಲ್ಲಿ ಹೋಗಿ ತಮ್ಮ ಕರ್ಕೊಂಬರ್ತೀವಿ ಸರ್ ನಾವು. ಇಲ್ಲಿ ನಮ್ಮ ಊರಾಗ ಅಷ್ಟು ದೊಡ್ಡ ಊರಲ್ಲರಿ ಸರ್. ಈಗ ನಮ್ಮ ನಿಮ್ಮ ಬೇಕಾದ್ರೆ ಸರ ಸಿಗ್ತಾರೆ. ಮತ್ತು ಎಲ್ಲವೂ ಭಾಳ ಚಲೋ ಆಗ್ಯಾವ ಅಂದ್ರೆ ಬೇರೆ ಹಳ್ಳಿಯಲ್ಲಿದ್ದ ಕರ್ಕೊಂಬರ್ತೀವಿ ಸರ್ ನಾವು. ಹೇಗೆ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಎಷ್ಟು ಕೊಡ್ತೀರಾ ನೀವು ಸರ್? ಈ ಮೊದಲೇಗ ಇದ್ದ ಸ್ವಲ್ಪ ಕಮ್ಮಿ ಸರ್, ಈಗ 250 ಕೂಲಿ ಕೊಟ್ಟಿವಿ ಸರ್. ಕೂಲಿ? ಹ್ಞೂ ಸರ್. ಏನೇನು ಕೆಲಸ ಮಾಡ್ತಾರೆ ಇಲ್ಲಿ ಅವರು? ಏನಿಲ್ಲ ಸರ್, ಅದನ್ನು ದಾರ ಹಾಕಿ ಕ್ರಾಸಿಂಗ್ ಮಾಡ್ತಾರಲ್ಲ ಸರ್, ಅದು ನಷ್ಟ ಕಟ್ತಾರೆ ಸರ್. ಮತ್ತೆ ಹುಡುಗಿ ಕೆಲಸ ಮಾಡಲ್ರಿ ಅವರು. ಓಹೋ. ಅದಕ್ಕೆಲ್ಲ ಅವ್ರಿಗೆಲ್ಲ ತರಬೇತಿ ಆಗಿರ್ತದ ಹೇಗೆ? ಇಲ್ಲ ಸರ್, ಅವ್ರು ಕಲ್ತಿರ್ತಾರೆ, ಹೇಳಿವಿ ಹಿಂಗೆ ಹಿಂಗೆ ಮಾಡ್ರಿ ಅಂತ ಹೇಳಿರ್ತೀವಿ ಅವರಿಗೆ, ಹಂಗೆ ಮಾಡ್ತಾರೆ ಸರ್. ಅವ್ರು ಏನು ತೊಂದರೆ ಏನು ಮಾಡಿ? ತೊಂದರೆ ಏನಿಲ್ಲ ಸರ್. ತೊಂದರೆ ಏನಾಗಲ್ಲ, ಏನಾಗಲ್ಲ ಸರ್. ಅವ್ರಿಗೆ ಅವ್ರಿಗೆ ಅನುಭೋಗ ಐತೆ ಸರ್. ಅವ್ರಂದ್ರೆ ಸಣ್ಣ ಹುಡ್ರಲ್ಲ ಸರ್ ಅವ್ರಿಗೆ, ಎಲ್ಲ ಅವರು ಮಾಹಿತಿಯಿಂದ ಇಲ್ಲಿ ನಮ್ಮ ಹಳ್ಳಿ ಒಳಗೆ ಎಲ್ಲ ಅಡ್ಡಾಡಿ ಎಲ್ಲ ತಿಳ್ಕೊಂಡಿರ್ತಾರೆ ಸರ್. ಅವರು ಬಂದಿರ್ತಾರೆ, ಕಳೆಯೋಕಂತ ಬಂದಿರ್ತಾರೆ, ನೋಡ್ಕೊಂಡಿರ್ತಾರೆ ಏನು ಸರ್, ಒಟ್ಟು ನೋಡ್ಕೊಂಡು ಕ್ರಾಸಿಂಗ್ ಮಾಡ್ತಾರೆ ಸರ್. ಈಗ ಸೀಟ್ಸ್ ಮಾಡೋದು ಒಂದು ನಿಮಗೆ ಆಳುಗಳ ಪ್ರಮಾಣ ಬೇಕೇ ಬೇಕು, ಜಾಸ್ತಿ ಬೇಕು, ಆಳುಗಳು ಇರಲೇಬೇಕು ಸರ್. ಆಮೇಲೆ ಸೀಟ್ಸಿನ ಪ್ರಕ್ರಿಯೆಯಲ್ಲಿ ನಿಮಗೂ ಮತ್ತು ಕಂಪ್ನಿಯವರಿಗೂ ಯಾವ ರೀತಿ ಕಂಡೀಷನ್ ಆಗಿರ್ತದೆ, ಒಪ್ಪಂದ ಆಗಿರ್ತದೆ ಸರ್? ರೈತರ ಮೇಲೆ ಅವ್ರಿಗೆ ನಂಬಿಕೆ ಐತೆ ಸರ್, ಅವ್ರ ಮೇಲೆ ನಮ್ಮದು ನಂಬಿಕೆ ಐತೆ ಸರ್. ಅಲ್ಲ, ಅವ್ರು ಏನಾದರೂ ಹಿಂಗೆ ಕಂಡೀಷನ್ ಹಾಕಿರ್ತಾರ? ಇಲ್ಲ, ಇದೇ ಥರದ ಗೊಬ್ಬರಗಳನ್ನು ಬಳಸ್ಬೇಕು. ಅವನು ಸರ್ ಹೇಳ್ತಾರೆ ಸರ್, ಕಂಡೀಷನ್ ಹೇಳ್ತಾರೆ ಸರ್, ಅದಕ್ಕೇನಿಲ್ಲ. ಈ ಥರ ಮಾಡಿರಿ, ಹಿಂಗೆ ಇಳುವರಿ ಬರ್ತಾ, ಈ ಎಣ್ಣೆ ಮಾಡಿರಿ, ಗೊಬ್ಬರ ಮಾಡಿರಿ, ಎಲ್ಲ ಹೇಳ್ತಾರೆ ಸರ್. ಅವರು ಒಂದು ಸೂಪರ್ವೈಸರನ್ನು ಇಟ್ಟಿರ್ತಾರೆ ಸರ್ ಅವರು ಇಂದ ನಮ್ಮಿಂದ. ಹಣಕಾಸಿನ ಒಪ್ಪಂದ ಹೇಗಾಗಿರ್ತದೆ? ಹಣ ಬೆಲೆ ಮೊದಲೇ ನಿರ್ಧಾರ ಆಗ್ತದ ಹೇಗೆ? ಇಲ್ಲ ಸರ್, ಅಲ್ಲಿ ತಾವು ಇಷ್ಟು ಅಂತಂದು ರೇಟ್ ಹೇಳ್ತಾರೆ ಸರ್. ನಮ್ಮ ಮೊದಲಾಗ ಫಸ್ಟಿಗೆ ನಾವು ಅಗಿ ಹಚ್ಬೇಕಾದ್ರೆ ಈ ರೇಟ್ ಇಷ್ಟು, ಇದಕ್ಕೆ ಕಲ್ಲಂಗಡಿಗೆ ಇಷ್ಟು, ಟಮಾಟಿಗೆ ಇಷ್ಟು, ಮೆಸ್ಸಿಗೆ ಗಿಡಕ್ಕೆ ಇಷ್ಟು ಅಂತ ಹೇಳಿರ್ತಾರೆ ಸರ್. ಆ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ ಸರ್ ಅಲ್ಲಿ. ಅಲ್ಲ, ಅವರು ಖರೀದಿ ಮಾಡೋ ಬೀಜದ ದರ ಮೊದಲೇ ನಿರ್ಧಾರ ಆಗಿರ್ತದ ಹೇಗೆ? ಹ್ಞೂ ಸರ್, ನಮ್ಮ ಕಡೆಗೆ ನಿರ್ಧಾರ ಮಾಡಿರ್ತಾರೆ ಸರ್ ಅವರು. ಇಷ್ಟು ಕಲ್ಲಂಗಡಿಗೆ ಇಷ್ಟು ರೊಕ್ಕ ಕೆಜಿ ಗಟ್ಟಲೆ, ಹೌದು, ಟಮಾಟಿಗೆ ಇಷ್ಟು ಅಂತಂದು ಹೇಳಿರ್ತಾರೆ ಸರ್, ಚಿಲ್ಲಿಗೆ ಇಷ್ಟು ಅಂತ ಹೇಳಿರ್ತಾರೆ ಸರ್. ಹಂಗಾಗಿ ನಾವು ಆ ತೂಕ ಲೆಕ್ಕ ನೋಡಿ ನಾವು ನಮಗೆ ಬೇಕಾದ್ರೆ ಮೆಸ್ ಮಾಡ್ತೀವಿ ಸರ್ ಚಿಲ್ಲಿ ಪ್ಲೇಟ್. ಮತ್ತು ಅದು ಸ್ವಲ್ಪ ಅವ್ರು ಕಮ್ಮಿ ರೇಟ್ ಆದ್ರೆ ನಮಗೆ ಗೀಟಲ್ಲ ಅಂತಂದು ಕೈ ಬಿಟ್ಬಿಡ್ತೀವಿ ಸರ್, ಇಲ್ಲಾಂದ್ರೆ ಕಲ್ಲಂಗಡಿ ಇಸ್ಕೊಂತೀವಿ ಸರ್. ನಮಗೆ ಈ ನಮಗೆ ಗೀಟದು ಯಾವಾಗಪ್ಪ, ಇವತ್ತು ಕಲ್ಲಂಗಡಿ ಆಯ್ತು, ಟಮಾಟ ಆಯ್ತು, ಚಿಲ್ಲಿ ಆಯ್ತು ಸರ್, ಯಾವಾಗ ನಮಗೆ ಗೀಟ ಅಂತಂದು ನಾವು ಮಾಡ್ತೀವಿ ಸರ್. ಈಗ ನೀವು ಹೆಚ್ಚಾಗಿ ಕಲ್ಲಂಗಡಿ ಮಾಡ್ತಾ ಇರ್ತೀರಿ? ಹ್ಞೂ ಸರ್, ಕಲ್ಲಂಗಡಿ ಮಾಡ್ತೀವಿ. ಈ ಕಲ್ಲಂಗಡಿ ಪ್ರಕ್ರಿಯೆಯಲ್ಲಿ ಈಗ ನೀವು ಬೀಜಕ್ಕಾಗಿಯೇ ಸ್ವಲ್ಪ ಜಾಗದಲ್ಲಿ ಮಾಡ್ತಾ ಇರ್ತೀರಿ, ಅಂಥ ಸಂದರ್ಭದಲ್ಲೂ ಬೆಳೆಗಳಿಗೆ ಏನಾದರೂ ತೊಂದರೆಗಳು ಬರ್ತಾ ಇರ್ತದ? ಬರ್ತ ಸರ್. ವಾತಾವರಣ ಚೆನ್ನಾಗಿದ್ರೆ ಏನು ಅನ್ಸಲ್ಲ ಸರ್. ವಾತಾವರಣ ಈಗ ಮಾಡಾಗಿ ಮುಸುಗಾಗಿ ಸರ, ನುಚ್ಚು ಕಟ್ಟಿ ಅವು ಸ್ವಲ್ಪ ಕೀಡಿ ಪಾಡಿ ಬಿದ್ದುಬಿಡ್ತಾವೆ ಸರ್ ಇಂಥ ಮಾಡಿಗೆ. ಮತ್ತು ಆವಾಗ ಔಷಧ ಹೇಳ್ತಾರೆ ಸರ್, ಅವರು ಬಂದು ಹೊಡಿತೀವಿ ಸರ್, ಹೊಡೆದು ಕಂಟ್ರೋಲ್ ಮಾಡ್ತೀವಿ ಸರ್. ಸರಿ, ಈಗ ನೀವು ಬೀಜ ಸಂಸ್ಕರಿಸು ಅಂದರೆ ಕಲ್ಲಂಗಡಿ ಕಟಾವಿಗೆ ಬಂದ ಮೇಲೆ ಅದನ್ನೆಲ್ಲ ಬೀಜ ಆಯ್ಕೆ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದೆಲ್ಲ ಹೇಗೆ ನಡೀತೈತೆ, ಏನೇನು ಮಾಡ್ತೀರಿ ಅಲ್ಲಿ? ಏನೇನು ಸರ್, ಕಟಾವ್ ಆದಗಡೆ ಸರ್ ಮಿಷನ್ ಅಂತ ಬಂದೈತೆ ಸರ್ ಈಗ. ಹೌದಾ? ಹ್ಞೂ ಸರ್. ನಾವೀಗ ಆಳು ಹಚ್ಚಲ್ಲ ಸರ್ ಅದಕ್ಕೆ. ಅವಾಗ ಎಲ್ಲ ಆಳು ಹಚ್ಚಿ 4-8 ದಿನ ಅದನ್ನು ಇಟ್ಟು ತೊಳೆದು ಬೀಜ ಮಾಡಿಕೊಟ್ಟು ಸ್ವಲ್ಪ ಜಡ ಆಗುತ್ತೆ ಸರ್ ಅದು. ಹಂಗಾಗಿ ಈಗೆಲ್ಲ ಮಿಷನ್ಗಳು ಬಂದ್ಬಿಡೋ ಸರ್ ಅದಕ್ಕೆ. ಒಂದು 10 ನಿಮಿಷನಾಗ ಒಬ್ಬೊಬ್ರದ್ದು ಮಿಷನ್ ಹಾಕ್ಸಿಬಿಡ್ತಾರೆ ಸರ್, ಒಂದೊಂದು ಪ್ಲ್ಯಾಟಿಗೆ ಕಲ್ಲಂಗಡಿ. ಹ್ಞೂ ಸರ್. ಬೀಜ ಸಪ್ರೇಟ್ ಮಾಡ್ಕೊಡ್ತಾರೆ? ಸಪ್ರೇಟ್ ಬೀಜ ಮಾಡ್ತಾರೆ ಸರ್, ಹುಳಿ ಸಪ್ರೇಟ್, ಪಿಂಡ ಕಂಡ ಒಟ್ಟಾಟಕ್ಕೆ ಹೋಗ್ಬಿಡ್ತು ಸರ್. ಅದೇನು ಮಾಡ್ತೀರಿ ನೀವು? ಅನ್ನ ನಾವು ಬ್ಯಾರಲಿಗೆ ಅಂತ ಹಾಕ್ಯಂತೀವಿ ಸರ್, ಬೀಜನ ಬ್ಯಾರಿಗೆ ಹಾಕ್ಯಂದು ಒಂದಿನ ಇಟ್ಟು ಸರ್ ಮಳೆ ಮರದಿನ ಚೆನ್ನಾಗಿ ಚಲೋ ನೀರ್ನಾಗ ತೊಳೆದು ತೊಳಿತೀರಿ. ಇಂಥ ಬಿಸಿಲಿಗೆ ಆರಿ ಹಾಕ್ಬಿಡ್ತು ಸರ್. ಈ ಉಳಿತೈತಲ್ಲ ವೇಸ್ಟ್ ಎಲ್ಲ ಅದನ್ನ ಏನು ಮಾಡ್ತೀರಿ ಅಂದರೆ ಕಾಂಡ ಅದು ಇದು ಹಣ್ಣಿಂದು? ಇಲ್ಲ ಸರ್, ಅಲ್ಲೇ ಹೊಲ್ದಾಗ ಹಾಕಿಬಿಡ್ತೀವಿ ಸರ್. ಹೌದಾ? ಎಲ್ಲಿ ಚಲೋ ಅಲ್ಲ ಸರ್, ನಾವು ಹೊಲದಲ್ಲೇ ಉಗಿ ಬಿಡ್ತೀವಿ ಸರ್. ಅದು ಸತ್ತು ಹೋಗುತ್ತೆ ಸರ್ ಅದು. ಹೌದಾ? ಹ್ಞೂ ಸರ್. ಸೊ ಅದರಿಂದ ಭೂಮಿಗೂ ಉಪಯೋಗ ಇದೆ? ಹಾಂ, ಭಾಳ ಉಪಯೋಗ ಇದೆ ಸರ್. ಅದ ಸರ್, ನಾವು ಈಗ ಕಂಡ ಹುಳಿ ಅಂತದ್ದು ಎಲ್ಲಿ ತಿಪ್ಪಿಗೆ ಎತ್ತಾಗ ಹೋಗಿ ತಗೊಂಡೋಗಿ ಒಯ್ಯಲ್ಲ ಸರ್. ನಾವು ಹೆಂಗಂದ್ ಸರ, ಹೊಲ ಭೂಮಿ ಸ್ವಲ್ಪ ಇದಾಗುತ್ತೆ ಸರ್, ಮೆದುವಾಗಿ ಸತ್ತು ಹೋಗುತ್ತೆ ಸರ್. ಹಂಗಾಗಿ ಹೊಲದಲ್ಲೇ ಹೋಗಿ ಬಿಡ್ತೀವಿ ಸರ್ ನಾವು. ಆಮೇಲೆ ಬೀಜದಲ್ಲಿ ಕಳಪೆ ಆಗೋದು, ಆದ್ಮೇಲೆ ಸುಮಾರು ಬೀಜಗಳು ಆಗೋದು, ಇಂಥದ್ದೆಲ್ಲ ಆಗ್ತದ ಹೇಗೆ? ಎಲ್ಲರು ಒಳ್ಳೆ ಕ್ವಾಲಿಟಿನೂ ಬರ ಸರ್. ಏನ ಮತ್ತೆ ಅತಿ ಜಾಸ್ತಿ ಮಳೆ ಆದ ಸರ್ ಸ್ವಲ್ಪ ಕೆಂಪು ಆಗ್ಬೋದು ಸರ್ ನಮಗೆ. ಈಗ ಆ ರೀತಿ ಬೀಜ ಕಳಪೆ ಆಯಿತು ಅಂದರೆ ಕಂಪ್ನಿಯವರು ನಿಮ್ಮ ನಡುವೆ ಆಗಿರ್ತಕ್ಕಂಥ ಒಪ್ಪಂದದಲ್ಲಿ ಏನಾದರೂ ಸಮಸ್ಯೆ ಆಗ್ತದ? ಏನಾಗಲ್ಲ ಸರ್, ಸಮಸ್ಯೆ ಏನಿಲ್ಲ ಸರ್. ಈ ವರ್ಷ ಏನ ಮತ್ತೆ ಮಳೆ ಹೆಚ್ಚಾಗಿ ಸ್ವಲ್ಪ ಕಂಪು ಬೀಜ ಆಗ್ಯಾವಂದ್ರೆ ನಮ್ಮದು ಎಷ್ಟು ಚಲೋ ಬೀಜ ಇರ್ತದೆ ಸರ್ ಅವನ್ನ ಕೊಟ್ಟಿರ್ತದೆ ಸರ್. ಅದ್ರ ಪ್ರಕಾರ ಇನ್ನೊಂದು 100-200 ರೇಟ್ ಜಾಸ್ತಿಯಾಗಿ ಕೊಡ್ತಾರೆ ಸರ್ ನಮ್ಗೆ. ಈಗ ನಿಮಗೆ ಪೇಮೆಂಟ್ ಯಾವಾಗ ಮಾಡ್ತಾರೆ ಅವರು? ಸರ್ 3 ತಿಂಗಳಿಗೆ ಪೇಮೆಂಟ್ ಸರ್ ನಮಗೆ. ನೀವೆಲ್ಲ ಬೀಜ ಕೊಟ್ಟಮೇಲೆ 3 ತಿಂಗಳು ಪೇಮೆಂಟ್? ಅಷ್ಟು ಲೇಟ್ ಯಾಕೆ ಅಂದ್ರೆ ಸರ್ ಮೊದ್ಲಾಗ ಅಡ್ವಾನ್ಸ್ ಕೊಡ್ತಾರೆ ಸರ್ ನಮಗೆ. ಸರಿ, ನಮ್ಮಲ್ಲಿ ನಾವು ಸ್ವಲ್ಪ ರೈತರಲ್ಲ ಸರ್, ಒಮ್ಮೊಮ್ಮೆ ರೊಕ್ಕ ಇರ್ತವೆ ಸರ್, ಕೂಲಿಯಾರಿಗೆ ಕೊಡಕ್ಕೆ ಒಮ್ಮೊಮ್ಮೆ ರೊಕ್ಕ ಇರಲ್ಲ. ಅಡ್ವಾನ್ಸ್ ಕೊಡ್ತಾರೆ, ಸರಿ. ಆಮೇಲೆ ಉಳಿದ ರೊಕ್ಕ ನಮ್ಮ 3 ತಿಂಗಳು ಯಾಕೆ ತಡವಾಗಿ ಮಾಡ್ತಾರೆ? 3 ತಿಂಗಳು ಅಂದ್ರೆ ಪೇಮೆಂಟ್ ಬರ್ಬೇಕಂತಾರೆ ಸರ್ ಅವರು. ನಾವು ಕೊಟ್ಟಿರ್ತೀವಲ್ಲ ಅಲ್ಲಿ ಇದ್ದ ಪೇಮೆಂಟ್ ಬಂದ್ರೆ ನಿಮ್ಮಲ್ಲಿ ನಿಮಗೂ ಪೇಮೆಂಟ್ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಈಗ ಸ್ವಲ್ಪ ಅಡ್ವಾನ್ಸು ಹಣ ಒಯ್ಯಿರಿ ಕೂಲಿ ನಾಲಿ ಕೊಡಕ್ಕೆ, 3 ತಿಂಗಳು ತಡ ಆದ್ರೆ ನಿಮ್ಮ ಪೇಮೆಂಟ್ ಕೊಟ್ಬಿಡ್ತೀವಿ. ಅಂದ್ರೆ ಜರ್ಮಿಷನ್ ಅಂತಂದು ಇದನ್ನ ಹಾಕಿರ್ತಾರೆ ಸರ್ ಅವರು. ಈ ನಮ್ಮ ಈಗ ಫೇಲ್ ಆಗೈತೋ ಅಥವಾ ಪಾಸ್ ಆಗೈತೋ ಅದನ್ನ ನೋಡ್ಬೇಕು ಅವರು. ಅವರು ನೋಡ್ಬೇಕು ಸರ್ ಅವರು. ಹಂಗಾಗಿ 3 ತಿಂಗಳು ಟೈಮ್ ತಗೋ. ಒಂದ್ವೇಳೆ ಫೇಲ್ ಆಗಿಬಿಟ್ರೆ ಸರ್? ಫೇಲೇನ ಅಂತ ಆಗಲ್ಲ ಸರ್. ಆದರೂ ಅಕಸ್ಮಾತ್ ಎಲ್ಲೋ ಹತ್ತುಕೊಂದು ಎಷ್ಟೋ ಇದಕ್ಕೆ ಹಾಕಾವ ಸರ್, ಇಲ್ಲನಲ್ಲ. ಆದರೂ ನಮ್ಗೆ ಸ್ವಲ್ಪ ಕರಣೆ ತೋರಿಸಿ ಅದನ್ನ ಸ್ವಲ್ಪ ಅರ್ಧ ರೇಟು ಮಾಡಿ ಕೊಡ್ತಾರೆ ಸರ್. ಫೇಲ್ ಆದರೆ ಕಟ್ ಮಾಡ್ಬಿಡ್ತಾರೆ? ಕಟ್ ಮಾಡಲ್ಲ ಸರ್, ಅರ್ಧ ರೇಟ್ ಹಾಕಿ ಕೊಡ್ತಾರೆ ಸರ್. ಮತ್ತೆ ದುಡ್ದಾರಂತಂದು ಯಾಕಂದ್ರೆ ನಾವು ಅನ್ನ ನಂಬಿಕೆಂದು ಮಾಡಿದಂತ ಅದು. ಹಂಗಾಗಿ ಅವ್ರ ಮನಸ್ಸು ನುಸಲ್ಲ ಸರ್. ಈಗ ನಾವು ಒಂದು ಕ್ವಿಂಟಲ್ಗಟ್ಟಲೆ ಬೀಜ ಕೊಟ್ಟಿರಿ ಸರ್. ಕೊಟ್ಟದ ಹೊತ್ನಾಗ ನಮ್ದು ಕಲ್ಲಂಗಡಿ ಕ್ವಿಂಟಲ್ ಅಂತಲೂ 1 ಲಕ್ಷ ರೂಪಾಯಿ ಪೇಮೆಂಟ್ ಆಗ ಸರ್ ಅದು. 1 ಲಕ್ಷ ರೂಪಾಯಿ ಪೇಮೆಂಟ್ ಅಷ್ಟು ತಾವು ಫೇಲ್ ಆಗ್ಯಾವತ್ತಂತಂದು ತಗಂದ್ರೆ ನಾವು ರೈತರು ಭಾಳ ಸಮಸ್ಯೆಗೆ ಗುರಿಗೀಡಾಕ್ತೀವಿ ಸರ್. ಹಂಗಾಗಿ ಅವ್ರು ಏನು ಮಾಡ್ತಾರೆ ಸರ್, ಹಂಗೆ ಆಗ್ಬಿಡ್ದನ್ನಕ್ಕ ನೋಡಪ್ಪ ಈ ವರ್ಷ ಹಿಂಗಾಗೈತೆ ನಿಂದು, ಮುಂದೆ ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡು. ಈಗ ಕಲ್ಲಂಗಡಿ ಬೀಜ ಉತ್ಪಾದನೆಯಲ್ಲಿ ಎಷ್ಟು ಲಾಭ ಬರುತ್ತೆ ಶರಣಪ್ಪರೇ? ಸರ್ ನಾವು 1 ಎಕರೆಗೆ 1 ಪ್ಲಾಟಿಗೆ 1 ಎಕರೆ ಆಗ್ತದೆ ಸರ್. ಚೆನ್ನಾಗಿ ಇಳುವರಿ ಬಂದರೆ ಸರ್ 1.5 ಲಕ್ಷ ಮಟ್ಟ ಪೇಮೆಂಟ್ ಆಗುತ್ತೆ ಸರ್ ಅದು 1 ಎಕರೆಗೆ. ಅದ್ರಾಗ ಒಂದು 20-30 ಸಾವಿರ ಖರ್ಚು ಮಾಡಿದ್ವಿ ಸರ್ ಅದ್ರ ಅದರ ಅದತ್ತ ಬೆಳೆ ಚಲೋ ಅದ್ರಿ. ಅದನ್ನ ಕಲ್ಲಂಗಡಿ ನಮ್ದು 1.5 ತಿಂಗಳಲ್ಲಿ 1 ಲಕ್ಷ ದುಡಿತೀರಿ? ಹ್ಞೂ ಸರ್, 2.5-3 ತಿಂಗಳಲ್ಲಿ ಒಂದು ಅಷ್ಟು ರೊಕ್ಕ ಅಮೌಂಟ್ ಆಗುತ್ತೆ ಸರ್ ನಮ್ದು. ಸರಿ, ಮತ್ತೆ ಬೇರೆ ಏನೇನು ಬೆಳಿತಾ ಇದ್ರಿ ಶರಣಪುರ? ಬೇರೆ ಜೋಳ ಬೆಳಿತೀವಿ ಸರ್, ಎರೆಯಬಲ್ಲ. ಬಿಳಿಜೋಳ? ಹಾಂ, ಬಿಳಿಜೋಳ ಬೆಳಿತೀವಿ ಸರ್. ನಿಮ್ಮ ಮನೆಗೆ ಬಳ್ಕೊಳ್ತೀರ ಅದನ್ನ? ಹ್ಞೂ ಸರ್, ಮನೆಗೆ ಮನೆ ದಂಡ ಐತಿ ಸರ್. ಎರೆಯಬಲ್ಲ, ಬಿಳಿಜೋಳ ಬೆಳಿತೀವಿ ಸರ್. ಕರಿಯ ಕಡ್ಲಿ ಬೆಳಿತೀವಿ ಸರ್, ಹೆಸರು ಬೆಳಿತೀವಿ ಸರ್ ನಾವು. ಹೆಸರು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ಸರ್? ಎಕರೆಕ ನಮ್ಮಲ್ಲಿ 3-4 ಕ್ವಿಂಟಲ್ ಮಟ್ಟ ಬರ್ತದೆ ಸರ್. ಬರ್ತದೆ, ಇಲ್ಲಿ ಬರ್ತದೆ ಸರ್ ನಮ್ಮಲ್ಲಿ. ಹೆಸರು ಮುಂಗಾರಿಗೆ ಕಂಪಲ್ಸರಿ ಹಾಕ್ತೀರ ನೀವು? ಹ್ಞೂ ಸರ್, ಹಾಕ್ತೀವಿ ಸರ್. ಮಳೆಗಳು ಯಾಕೆ ಮೊದಲೇ ಯಾಕೆ ಬೆಳಿತೀರಿ ಇಲ್ಲಿ? ಹಂಗಲ್ಲ ಸರ್, ನಾವು ಮಳೆ ನೋಡಿ ಹಾಕ್ತೀವಿ ಸರ್. ಅದು ಒಂದು ಮಳೆಗೆ ಜಲ್ದಿ ಬಿತ್ತಲ್ಲ ಸರ್ ನಾವು, ಯಾಕಂದ್ರೆ ಮಳೆಗಾಲ ಹೆಂಗಿರ್ತೋ ಹೇಳೋಕ್ಕಾಗಲ್ಲ ಸರ್ ನಮ್ಮ ಕೈಯಿಂದಲ್ಲ ಸರ್. ಏನೋ ಇವತ್ತು ಒಂದು ಮಳೆ ಆಗೈತಪ್ಪ, ಈಗ ಅರ್ಭೂಮಿ ಬಿದ್ದುಬಿಡ್ತು ಸರ್. ಏನೋ ಮತ್ತೊಂದು ಮಳೆ ಆತಪ್ಪ ಅಂದ್ರೆ ತಂಪಿ ಬಿದ್ದರೆ ಮಾತ್ರ ಅಷ್ಟೇ ಹಾಕ್ತೀವಿ ಸರ್ ನಾವು ಇಲ್ಲಿ. ಓಹೋ, ಈಗ ಒಂದು ಮಳೆ ಆಗೈತಿ ಮುಂದೆ ಮಳೆ ಆಗುತ್ತಾ ಅಂತಂದು ನಾವು ಹಾಕಿ ಕುದಿಯೋದಲ್ಲ ಸರ್. ಅಲ್ಲ, ನಿಮ್ಮ ಭಾಗದಲ್ಲಿ ಹೆಸರನ್ನು ಜಾಸ್ತಿ ಬೆಳೀತಾರೆ ಯಾಕೆ? ಹ್ಞೂ ಸರ್, ಇಲ್ಲಿ ನಮ್ಮಲ್ಲಿ ಚಲೋ ರೇಟ್ ಸಿಗಕ್ಕತ್ತಲ್ಲ ಸರ್ ಈಗ. ಹಂಗಾಗಿ ಈಗ ಎಲ್ಲರೂ ನಾವು ಚೆನ್ನಾಗಿ. ನೀವು 1 ಎಕರೆ ಬೆಳಿತೀರಿ ಹೆಸರು? ಸರ್ ನಮ್ಮ ಒಂದು 6 ಎಕರೆ ಹೊಲ ಸರ್, ಎರೆ ಹೊಲೆ. ನಮ್ಮ ಕ್ವಿಂಟಲಿಗೆ 4 ಅಂದ್ರೆ 24-25 ಕ್ವಿಂಟಲ್ ಲೆಕ್ಕ. ಖರ್ಚು ಕಮ್ಮಿನ ಹೆಸರು ಬೆಳೆಯೋಕೆ? ಖರ್ಚು ಕಮ್ಮಿ ಸರ್, ಬುಡ್ಡಿ ಪಡ್ಡಿ ಇವೆಲ್ಲ ಬಿಡ್ಸಕ ಸ್ವಲ್ಪ ತೆಗೋದು ಸರ್. ಹೌದಾ? ಹೌದು ಸರ್. ಔಷಧಿ ಅದು ಇದು ಕಮ್ಮಿ ನೋಡಿ? ಕಮ್ಮಿ ಸರ್, ಭಾಳ ಕಮ್ಮಿ. ಏನೋ ಇವತ್ತು ಮಳೆ ಆಗಿ ಹೆಚ್ಚಾಗಿ ಸ್ವಲ್ಪ ಹಳದಿ ಕಲರ್ ಇದ್ರೆ ಸ್ವಲ್ಪ ಎಣ್ಣೆ ಹೊಡಿತೀವಿ ಸರ್, ಇಲ್ಲಾಂದ್ರೆ ಇಲ್ಲ ಸರ್. ಅದು ಏನಪ್ಪ ಎಡಿ ಗಡ್ಡಿ ಎಷ್ಟು ಮೇಂಟೈನ್ ಮಾಡ್ತೀವಿ ಸರ್. ಎಕರೆಗೆ ಎಷ್ಟು ಬರುತ್ತೆ ಸರ್? ಅಂಜಾದು 3 ಕ್ವಿಂಟಲ್ ಇದ್ದ 4 ಕ್ವಿಂಟಲ್ ಲೆಕ್ಕಕ್ಕೆ ಅಷ್ಟೇ ಸರ್ ಇಲ್ಲಿ ಎಕರೆಕ್ಕೆ. ಎಕರೆಗೆ 3-4 ಕ್ವಿಂಟಲ್ ಅಷ್ಟೇ? ಅಷ್ಟೇ ಸರ್. ಎಕರೆ. ಎಲ್ಲಿ ಮಾರ್ಕೆಟ್ ಹೆಸರಿಗೆ ಜಾಸ್ತಿ ನಿಮಗೆ? ನಮ್ಗೆ ಮಾರ್ಕೆಟ್ ಸರ ಗದಗ ಜಾಸ್ತಿ ಐತಿ ಸರ್. ನಾವು ಹಂಗಂಗಿ ಭಾಳ ಬೆಳೆದ್ರೆ ಗದಿಗೆ ಹೋಯ್ತು ಸರ್, ಚೀಲ ಎರಡು ಚೀಲ ಅಂತ ಇಲ್ಲೆಲ್ಲ ಇರ್ತಾರಲ್ಲ ಸರ್, ಹೋಗೋಕ್ಕಾಗಲ್ಲ ಸರ್. ಆಗಲ್ಲ ಆಗಲ್ಲ ಸರ್, ಯಾಕಂದ್ರೆ ಬಾಡಿಗೆನ ಅಷ್ಟೇ ಆಗುತ್ತೆ ಸರ್ ಗಾಡಿಯಲ್ಲಿ. ಯಾಕೆನವ್ರ ನೀವು ನಾಲ್ಕೈದು ಜನ ರೈತರು ಸೇರಿ ಅಲ್ಲಿ ಮಾಡ್ತೀವಿ ಸರ್, ಹಂಗೂ ಮಾಡಿ ಅಲ್ಲೂ ಮಾಡ್ತೀವಿ ಸರ್. ಅಲ್ಲಿ ಏನು ಎ ಪಿ ಎಂ ಸಿಲಿ ಮಾಡ್ತೀರಾ ಹೇಗೆ? ಹಾಂ, ಎ ಪಿ ಎಂ ಸಿ ಸರ್, ಅಲ್ಲಿ ಎ ಪಿ ಎಂ ಸಿ ಏನು ಟೆಂಡ್ರ್ ಏನು ರೇಟ್ ಆಗುತ್ತೆ ಸರ್, ಆ ರೇಟ್ ಪ್ರಕಾರ ಕೊಟ್ಟು. ಟೆಂಡರ್ ಹೇಗೆ ನಿರ್ಧಾರ ಮಾಡ್ತಾರೆ ನಿಮ್ಮ ಬೆಳೆ ಮೇಲೆನ? ಹ್ಞೂ, ಬೆಳೆ ಮೇಲೆ ಸರ್. ಚೆನ್ನಾಗಿ ಸ್ವಲ್ಪ ಮಿನ್ಸ್ ಇದ್ರೆ ಸ್ವಲ್ಪ ಒಳ್ಳೆ ಬೆಲೆ ಆಗ್ತಾರೆ ಸರ್, ಅದ್ರಾಗ ಸ್ವಲ್ಪ ಕಪ್ಪ ಇದ್ರೆ ಸ್ವಲ್ಪ ಡೌನ್ ಮಾಡಿಬಿಡ್ತಾರೆ ಸರ್. ಹೆಸರು ನಿಮ್ಮ ಮನೆಯಲ್ಲಿ ಯಾವ್ದಾವುದಕ್ಕೆ ಬಳಕೆ ಆಗ್ತದೆ ಊಟಕ್ಕೆ? ಸರ್, ನಮ್ಗೆ ಪಲ್ಯವು ರೊಟ್ಟಿ ಅದಕ್ಕೆ ಆಗುತ್ತೆ ಸರ್, ಮತ್ತು ಬೇಳೆ ಸಾರಿ ಆಗುತ್ತೆ ಸರ್. ಸರಿ, ಮತ್ತೆ ನಮ್ಮಲ್ಲಿ ಏನ ಒಂದು ಮನೆಗೆ ಏನ ತಿಂಡಿ ಮಾಡಲಿ ಸರ್, ಏನ ಎಲ್ಲ ಉಪಯೋಗ ಸರ್ ಮನೆ. ಅಲ್ಲ, ಈಗ ಹೆಸರು ಬೇಳೆ ಇದ್ರೆ ಈಗ ಹಪ್ಪಳ ಗಿಪ್ಪಳ ಮಾಡ್ಕೊಳ್ತಾರೆ, ಇಂಥದಕ್ಕೆಲ್ಲ ಬರ್ತದ? ಮತ್ತೆ ಅದ ಸರ್, ತಿಂಡಿಗೆ ಅದು ಮತ್ತು ಪಡ್ಡ ಮಾಡಿರಿ ಸರ್ ಹೆಸರಿಂದು, ಇವೆಲ್ಲ ತಿಂಡಿಗೂ ಉಪಯೋಗ ಸರ, ಮನೆತನಕ್ಕೂ ಉಪಯೋಗ ಸರ. ಸರಿ, ನೀವು ಈ ಸಿರಿಧಾನ್ಯಗಳನ್ನು ಬೆಳಿತೀರಾ? ನವಣೆ ನೆವಣಿ ಸರ, ನಾವು ಸಣ್ಣರಿದ್ದಲ್ಲಿ ಬೆಳೆದಿದ್ದು ಸರ. ಈಗ ನಾವು ಅತ್ತಿತ್ತಾಗ ಸ್ವಲ್ಪ ಇದಕ್ಕಾದಾಗ ಸ್ವಲ್ಪ ಈಗ ಬಿಟ್ಟಿದ್ರಿ? ಬಿಟ್ಟಿ ಸರ್. ನಿಮ್ಮ ತಂದೆಯ ಕಾಲದಲ್ಲಿ ಇತ್ತ? ಹ್ಞೂ ಸರ್. ನಮ್ಮ ಏನೇನು ಬೆಳಿತಿದ್ರು? ನಮ್ಮ ತಂದೆಯವ್ರು ಸರ ನೆವಣಿ, ಚಜ್ಜಿರಿ ಸರ, ಗುರಳು, ಎಳ್ಳು, ಮಡಿಕೆ, ರಾಗಿ, ಭತ್ತ ಅಂತ ಬರ್ತಿತ್ತು ಸರ್ ಅದು ಅವತ್ತಿಗೆ. ಅದು ನಾವಿನ್ನೂ ಸಣ್ಣರಿದ್ದು ಸರ್, ಅದನ್ನು ಸ್ವಲ್ಪ ಉಂಡಿವಿ ಸರ್ ಅವಾಗ. ಭತ್ತ ಅಂತಂದು ಬರ್ತಿತ್ತು ಸರ್, ಅದನ್ನು ಅಲ್ಲೇ ಹೊಲದಲ್ಲೇ ಹಾಕಿ ಹೊಲದಲ್ಲೇ ಇದು ಮಾಡಿ ಇದು ಮಾಡ್ತಿದ್ದು ಸರ್ ಅವರು. ಅದನ್ನು ನೋಡಿನಿ ಸರ್, ಆದ್ರೆ ಇಂಥದನ್ನ ಗೊತ್ತಾಗಲ್ಲ. ಏನು ಕೆಂಪು ಅಕ್ಕಿನ? ಹ್ಞೂ ಸರ್, ಕೆಂಪಿರ್ತೈತೆ. ಹಾಂ, ಕೆಂಪಿರ್ತೈತೆ ಸರ್. ಅದು ಈಗ ಅದು ಬೆಳೆಯೋದಿಲ್ವಾ? ಇಲ್ಲ ಸರ್, ಈಗ ಇಲ್ಲ. ಇಲ್ಲೆಲ್ಲ ಈ ಬರುಗು ಅರ್ಕ ಈ ಥರದ್ದು ಏನು ಬೆಳೀತಾರ? ಬರುಗು ಅರ್ಕ ಆವಾಗಿತ್ತು ಸರ್ ನಮ್ಮ ಅಪ್ಪರ್ದ, ಈಗ ಇಲ್ಲ ಸರ್. ಸಾಮೆ ಇಲ್ಲ ಸರ್, ಏನು ನಿಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲ? ಇಲ್ಲ ಸರ್, ಇಲ್ಲೆಲ್ಲ ಇಲ್ಲ ಸರ್. ಈಗ ನಿಮ್ಮ ಮನೆಯಲ್ಲಿ ಊಟಕ್ಕೆ ಏನೇನು ಬೆಳ್ಕೊಳ್ತೀರಿ ನೀವು? ನಮ್ಮಲ್ಲಿ ಸರ್ ನಾವು ಹೊಲದಲ್ಲಿ ಅಂತ ನಾವು ಏನು ಕೊಂಡ್ಕಂದಲ್ಲ ಸರ್, ಕಾಳು ಕಡಿ ಏನು ಕೊಂಡಲ್ಲ ಸರ್. ಜೋಳ ಬೀಜೋಳ ಬೆಳಿತೀವಿ ಸರ, ಕರಿಕಡ್ಲಿ, ಹೆಸರು, ಮಡಿಕೆ, ತೊಗರಿ ಸರ, ಇವೆಲ್ಲ ಇವೆಲ್ಲ ನಮ್ಮ ಹೊಲದಲ್ಲೇ ಬೆಳಿತೀವಿ ಸರ್ ನಾವು. ನಮ್ಮದು ಆಹಾರ ಪದಾರ್ಥ ಏನು ಬೇಕು ನಮ್ಮಲ್ಲಿ ಅನ್ನೋದು ಆಲ್ರೆಡಿ ನಮ್ಮ ಹೊಲದಲ್ಲೇ ಬೆಳಿತೀವಿ ಸರ. ನಮ್ಗೆ ತರಕಾರಿ ಬೇಕಂದ್ರೆ ನಾಲ್ಕು ಸಾಲ ಇನ್ನೊಂದು ಅಂತೇಳಿ ಹೋಗಲ್ಲ ಸರ್, ನಾವು ನಾಲ್ಕು ಸಾಲ ನಮ್ಮ ತೋಟ ಐತಿ. ಮನೆಗೆ ಬೇಕಂದ್ರೆ ತರಕಾರಿ ಹೆಚ್ಕೊಂತೀವಿ ಸರ್ ನಾವು. ನಾವು ಅಂದ್ರೆ ಎಣ್ಣೆ ಇವೆಲ್ಲ ಏನದಲ್ಲ ಸರ್, ಇವು ನುಚ್ಚು ಇವೆಲ್ಲ ಅಷ್ಟೇ ಸ್ವಲ್ಪ ಹೋಗಿ ತಂಬರೋದು ಇದೆ ಸರ್ ನಮ್ಮ ಅಂಗಡಿಯಲ್ಲಿ. ಏಳನ್ನ ಉಳ್ಕಿ ಸರ, ನಾವು ಹೊಲದಲ್ಲೇ ಬೆಳ್ಕೊಂಡ್ತೀವಿ ಸರ್. ಈಗ ಶರಣಪ್ಪರ, ನಿಮ್ಮ ಪ್ರಕಾರ ಕೃಷಿ ಮಾಡೋದು ಸುಖದ ಜೀವನನ? ಕೃಷಿ ಮಾಡೋದು ಸುಖದ ಜೀವನ ಸರ್ ಇದು. ಯಾಕಂದ್ರೆ ಸರ, ಎಲ್ಲೇ ಹೋಗಿ ಎಲ್ಲೇ ಇದು ಮಾಡಿ ನಾವು ಹೋಗಕ್ಕೂ ನಮಗೂ ಇದಾಗಲ್ಲ ಸರ. ನಾವು ಇಲ್ಲೇ ತೋಟದಾಗ ಇದ್ದು ಸರ, ನಾವು ಕಣ್ಣಿದ್ರೆ ಇರ್ತೀವಿ ಸರ. ಏನು ಯಾವ ತೊಂದರೆ ಇರೋದಿಲ್ಲ, ಏನು ಕಷ್ಟ ಬಂದರೂ ಇದ್ರಾಗ ಇನ್ನು ಮಾಡ್ಬೋದನ್ನು ನಮ್ಮದೊಂದು ಇದ್ರಿ ಸರ್. ಒಳ್ಳೆಯದು ಶರಣಪ್ಪರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಜೇನು ಕೃಷಿಯಲ್ಲಿ ದೊರೆತಕ್ಕಂತಹ ಉಪ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಗೆ ಜೇನು ಕೃಷಿ ಅಂದ ತಕ್ಷಣ ನಮಗೆ ಪರೋಕ್ಷವಾಗಿ ಪ್ರಯೋಜನ ಆಗ್ತಕ್ಕಂಥದ್ದು ಪರಾಗಸ್ಪರ್ಶ. ಆದರೆ ಪ್ರತ್ಯಕ್ಷವಾಗಿ ನಮಗೆ ದೊರೆತಕ್ಕಂಥ ಹಲವಾರು ಉತ್ಪನ್ನಗಳಲ್ಲಿ ಜೇನುತುಪ್ಪ, ಜೇನಿನ ಪರಾಗ, ಜೇನಿನ ವಿಷ, ಜೇನಿನ ರಾಜಶಾಹಿ ರಸ, ಜೇನಿನ ಅಂಟು ಬಹಳ ಪ್ರಮುಖವಾದಂತಹ ಉಪ ಉತ್ಪನ್ನಗಳು. ಈ ಉಪ ಉತ್ಪನ್ನಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಜೇನು ಕೃಷಿಯನ್ನು ಅತ್ಯಂತ ಆಸಕ್ತಿಯಿಂದ ಮಾಡಬೇಕಾಗುತ್ತೆ. ಮಾಡಬೇಕಾದ್ರೆ ಈ ಕೆಲವು ಉತ್ಪನ್ನಗಳು ಎಲ್ಲ ಜೇನುಗಳಲ್ಲಿ ದೊರೆಯೋದಿಲ್ಲ. ನಾವು ತುಳುವೆ ಜೇನು ಸಾಕಾಣಿಕೆಯನ್ನು ಮಾಡೋದೇ ಆದರೆ ನಮಗೆ ಲಭ್ಯ ಆಗ್ತಕ್ಕಂಥದ್ದು ಕೇವಲ ಜೇನು ಪರಾಗ ಮತ್ತು ಜೇನುತುಪ್ಪ ಮಾತ್ರ. ಅದರಲ್ಲೂ ಒಂದು ಪೆಟ್ಟಿಗೆಯಿಂದ ಸುಮಾರು ಒಂದು ವರ್ಷಕ್ಕೆ 8-10 kg ಜೇನುತುಪ್ಪ ಸಿಗುತ್ತೆ, ಜೊತೆಗೆ ಪರಾಗ ಸಿಗುತ್ತೆ. ಇವೆರಡು ಉತ್ಪನ್ನಗಳನ್ನು ಮಾತ್ರ ನಾವು ತುಳುವೆ ಜೇನಿನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಯುರೋಪಿಯನ್ ಜೇನನ್ನು ನಾವು ಸಾಕಾಣಿಕೆ ಮಾಡೋದಾದರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಜೇನುತುಪ್ಪ ಸಿಗುತ್ತೆ, ಜೇನಿನ ಪರಾಗ, ಜೊತೆಗೆ ಜೇನಿನ ರಾಜಶಾಹಿ ರಸ ಮತ್ತು ಜೇನಿನ ವಿಷ. ಈ ಎರಡು ಉತ್ಪನ್ನಗಳು ಅತ್ಯಂತ ಹೆಚ್ಚು ಬೆಲೆ ಬಾಳತಕ್ಕಂತಹ ಉತ್ಪನ್ನಗಳು. ಇವುಗಳು ಸಹ ನಮಗೆ ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ತುಡುವೆ ಜೇನಿನಲ್ಲಿ ಎರಡೇ ಉತ್ಪನ್ನಗಳು ನಮಗೆ ಸಿಗುತ್ತೆ. ಹಾಗಾಗಿ ನಮ್ಮ ಆಸಕ್ತಿಗೆ ಅನುಗುಣವಾಗಿ ನಾವು ಜೇನನ್ನು ಸಾಕಾಣಿಕೆ ಮಾಡ್ಬೋದು. ಮತ್ತು ಮುಖ್ಯವಾಗಿ ಯುರೋಪಿಯನ್ ಜೇನನ್ನು ಸಾಕಾಣಿಕೆ ಮಾಡಬೇಕಾದ್ರೆ ಅತ್ಯಂತ ಹೆಚ್ಚು ಆಹಾರ ಬೇಕಾಗುತ್ತೆ. ಹಾಗಾಗಿ ಅದು ಸ್ಥಳಾಂತರ ಜೇನು ಕೃಷಿಗೆ ಭಾಳ ಹೆಸರುವಾಸಿಯಾದದ್ದು. ಅಂದರೆ ಊರಿಂದ ಊರಿಗೆ ನಾವು ಜೇನು ಪೆಟ್ಟಿಗೆಗಳನ್ನು ಸಾಗಾಣಿಕೆ ಮಾಡಿ ಹೂವಿರುವ ಪ್ರದೇಶಗಳಲ್ಲಿ ಅವುಗಳನ್ನು ಇಟ್ಟು ಹೆಚ್ಚು ಹೆಚ್ಚು ಜೇನುತುಪ್ಪವನ್ನು ಉತ್ಪಾದನೆ ಮಾಡತಕ್ಕಂತಹ ಒಂದು ಕೃಷಿಯನ್ನು ನಾವು ಸ್ಥಳಾಂತರ ಜೇನು ಕೃಷಿ ಅಂತೀವಿ. ಆ ಸ್ಥಳಾಂತರ ಜೇನು ಕೃಷಿಗೆ ಒಗ್ಗಿಕೊಳ್ತಕ್ಕಂಥದ್ದು ಈ ಯುರೋಪಿಯನ್ ಜೇನು. ಇನ್ನು ನಮ್ಮ ನಸರು ಜೇನು ಅಥವಾ ಮುಜಂಟಿ ಜೇನಿನ ವಿಷಯಕ್ಕೆ ಬಂದರೆ ಭಾಳ ಕಡಿಮೆ ಪ್ರಮಾಣದ ಜೇನುತುಪ್ಪವನ್ನು ಕೊಡ್ತಕ್ಕಂತಹ ಜೇನು. ಆದರೆ ನಮ್ಮ ಕೈತೋಟಗಳಿಗೆ ಅಥವಾ ತಾರಸಿ ತೋಟಗಳಿಗೆ ಭಾಳ ಹೇಳಿ ಮಾಡಿಸಿದಂತಹ ಜೇನು. ಇವುಗಳು ಹೆಚ್ಚಿಗೆ ಚುಚ್ಚೋದಿಲ್ಲ ಅಥವಾ ತೊಂದರೆ ಕೊಡದೇ ಇರೋ ಕಾರಣದಿಂದ ಮಹಿಳೆಯರಾದಿಯಾಗಿ ಪ್ರತಿಯೊಬ್ಬರೂ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಜೇನು ಕೃಷಿ ಅಂತ ಹೇಳಿದ್ರೆ ಮುಜಂಟಿ ಜೇನು ಕೃಷಿ. ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಈ ಜೇನುತುಪ್ಪಕ್ಕೆ ಬಹಳ ವ್ಯಾಪಕವಾದಂತಹ ಬೇಡಿಕೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿದೆ. ಹಾಗಾಗಿ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಒಂದು ಜೇನಿನ ಸಾಕಾಣಿಕೆಯನ್ನು ಮಾಡಿದಾಗ ಪರಾಗಸ್ಪರ್ಶದ ಜೊತೆಗೆ ಇತರ ಉತ್ಪನ್ನಗಳ ಒಂದು ಪ್ರಯೋಜನವನ್ನು ನಾವು ಆರ್ಥಿಕ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಧನ್ಯವಾದಗಳು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ.

ಮನಗೆ